ಮತ್ತೊಮ್ಮೆ ಸ್ವತಂತ್ರ ಸಂಗ್ರಾಮದ ಮತ್ತೊಂದು ವಿಧವನ್ನ ಪರಿಚಯಿಸೋದಾದ್ರೆ, ಆಗ ರಾಮ್ ಪ್ರಸಾದ್ ಬಿಸ್ಮಿಲ್ಲಾರ ಬಂಧನವಾಗಿತ್ತು. ಬ್ರಿಟಿಷ್ ಸರ್ಕಾರ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತು. ಶಿಕ್ಷೆಯ ದಿನವೂ ಬಂತು. ಅವರನ್ನ ನೋಡ್ಲಿಕ್ಕೆ ಬಂದಿದ್ದ ಅವರ ತಾಯಿಯನ್ನ ಕಂಡ ಕ್ಷಣ ಅವರು ಕಣ್ಣೀರಾಗ್ತಾರೆ. ಇದನ್ನ ನೋಡಿದ ಅವರ ತಾಯಿ ಹೇಳ್ತಾರೆ, ಸೂರ್ಯ ಮುಳುಗದ ನಾಡಿಗೆ ಸವಾಲೊಡ್ಡಿದ ವೀರ ಪುತ್ರ ನನ್ನ ಮಗ ಅಂತ ಹೆಮ್ಮೆಯಿಂದ ನಿನ್ನ ನೋಡ್ಲಿಕ್ಕೆ ಬಂದಿದ್ದೆ ರಾಮ್ ಪ್ರಸಾದ್. ನಿನ್ನ ಕಣ್ಣಲ್ಲಿ ನೀರು. ಮರುಕ್ಷಣವೇ ರಾಮ್ ಪ್ರಸಾದ್ ಹೇಳ್ತಾರೆ, ಅಮ್ಮ ಸಂಶಯ ಪಡಬೇಡ, ಗಲ್ಲಿಗೆ ಹೆದರಿ ಬರ್ತಾ ಇರೋ ಹೇಡಿತನದ ಕಣ್ಣೀರಲ್ಲ ಇದು. ದೇಶದ ಪ್ರತಿ ಮನೆಯಲ್ಲೂ ನಿನ್ನ ತೆರನ ತಾಯಿಯೇ ಇದ್ದಿದ್ರೆ ಪ್ರತಿ ಮನೆಯಲ್ಲೂ ನನ್ನ ತೆರನ ಮಕ್ಕಳೇ ಹುಟ್ಟತಾ ಇದ್ರು. ಆಗ ಬ್ರಿಟಿಷರನ್ನ ಭಾರತದಿಂದ ಓಡಿಸೋ ಪ್ರಮೇಯವೇ ಬರ್ತಾ ಇರಲಿಲ್ಲ. ಕಾರಣ, ಬ್ರಿಟಿಷರಿಗೆ ಭಾರತದೊಳಗೆ ಬರೋ ಅವಕಾಶವೇ ಸಿಗ್ತಾ ಇರಲಿಲ್ಲ. ಸ್ನೇಹಿತರೆ, ಆ ತಾಯಿಯಲ್ಲಿದ್ದ ಕಿಚ್ಚು, ಮಗನಲ್ಲಿದ್ದ ಸ್ಥಿರತೆ, ಇವು ಸ್ವತಂತ್ರ ಸಂಗ್ರಾಮವೇ. ನವಭಾರತದ ನಿರ್ಮಾಣಕ್ಕೂ ಸಂಗ್ರಾಮದ ಅವಶ್ಯಕತೆ ಇದೆ. ಆದರೆ ನಮ್ಮೆಲ್ಲ ಸಂಗ್ರಾಮಗಳು ದೇಶದ ಉನ್ನತಿಗಾಗಿರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಡ್ತಿದ್ದೇನೆ. ಈಗ ನನ್ನ ಸಹಪಾಠಿ ಸ್ಪರ್ಶ ಕೃಷಿ ಮತ್ತು ತಂತ್ರಜ್ಞಾನದ ಕುರಿತು ಮಾತನಾಡಲಿದ್ದಾರೆ. ಧನ್ಯವಾದ. ಸ್ವತಂತ್ರ ಭಾರತದ ಬಗ್ಗೆ ಮಹತ್ವಪೂರ್ಣ ಪಾತ್ರ ಪಣ್ಯ ಗುಣೇಶ್ ಮೆರೆಗೆಯನ್ನ ಸೊಲ್ಮೇಲು. ನನ್ನ ಯಾನ್ ಸ್ಪರ್ಶ ಪಂಜಿಕಲ್ ಪ್ರಥಮ ಬಿಎಸ್ಸಿ ವಿದ್ಯಾರ್ಥಿನಿ. ಕೃಷಿ ಬೊಕ್ಕ ತಂತ್ರಜ್ಞಾನದ ಬಗ್ಗೆ ರಡ್ಡು ಪಾತ್ರ ಪನರೆ ಉಲ್ಲೆ. ಮರಿತುಚ್ಚಿಂಡ ಮರ್ದುಂಡು ಆಂಡಾರಿತುಚ್ಚಿಂಡ ಮರ್ದ್ ಇಜ್ಜಿ ಪನ್ಪುನವು ತುಳುವೆರ್ನ ಒಂಜಿಗಾದೆ. ಗಾದೆಲುಪುರ ಬೆಂದುದು ಸೊಂದುದು ಅನುಭವಡು ಪುಟ್ಟಿನೇರ್ದಾವರ ಗಾದೆ ಏಪಲಾ ಸುಳ್ಳಾವಂದು. ನರಮಾನ್ಯನ ನಾಗರಿಕತೆಗ್ ತಲಪಾಯ ಕೊರ್ನ್ಯವ್ವೇ ಅವು ಕೃಷಿ ಬದುಕು. ಬಂಜಿದ ಬಡವು ಅರಪರೆಗಾದ್ ದತ್ತದು ಬಿತ್ತದು ಬಿಳೆ ಬಿಳೆ ಪಾದ್ ಬದುಕು ಕಟ್ಟೊಂದಿತ್ತಿರು. ಕೃಷಿ ಮಾತೆರ್ನಲ ಪ್ರಧಾನ ವೃತ್ತಿಯಾದಿತ್ತಂಡು. ಈ ಕೃಷಿತ ಸುತ್ತ ಸಾಹಿತ್ಯ ಕಲೆ ಮುಡೇದಿ ಸಂಸ್ಕೃತಿದ ಪೊರ್ಲ ತಿರ್ಲ್ ಮೂಡದು ಬರೊಂದಿತ್ತಂಡು. ಅಂಚಾದ್ ತುಳುವೆರ್ನ ಸಂಸ್ಕೃತಿ ಪಂಡ ಅವು ಕೃಷಿ ಸಂಸ್ಕೃತಿ. ನಮ್ಮ ಹಿರಿಯ ಕುಲು ಕಂಡುನು ಎರುಬೋರಿದು ದತ್ತದ್ ಕಂಡುನು ಹದ ಮಲ್ತದು ಬಿತ್ತೊಂದಿತ್ತಿರು. ನೀಜಿದೆತ್ತದ್ ನಡೊಂದುಲಾ ಇತ್ತಿರು. ದಪ್ಪು ನಗ ಕಾಲಗು ಬತ್ತಿನ ಬಡು ಬೊಲ್ಲಗುಲ ಬರು ಬೊಲ್ಲಾವೋ ಪಂಡದ್ ಉರಲು ಪನೊಂದಿತ್ತೇರು. ನೇಜಿ ದೆಪ್ಪುನಗ ಪನ್ಪುನ ಸಂಧಿ ಕೇನುನ ಕೆಬಿಕ್ ಇರ್ಮೆನೆಯಾವೊಂದಿತ್ತಂಡು. ನೇಜಿ ನಡ್ನಗ ಪನ್ಪುನ ಪಾರ್ದನ ಮನಸ್ಸದ ಬೇನೆ ಬೇಲೆದ ಬಚ್ಚಲು ಮರಪಾವೊಂದಿತ್ತಂಡು. ಎಲ್ಯಾಲು ಎಲ್ಯ ಬಾಲೆ ತೆಲಿಕೇದಾ ಮೊನೆದಾಲು ಎಲ್ಯಾಲು ಎಲ್ಯ ಬಾಲೆಗು ಕೆಬಿಕ್ರಡ್ಡು ಬೆಂಡಲಾವೊಡು. ಇಂಚ ಎದುರ್ದೊಟ್ಟು ಪೊಂಜವು ಪನೊಂದಿತ್ತೇರು. ಬಾಕಿದ ಪೊಂಜವು ನಕುಲು ಸ್ವರ ಕೊರೊಂದಿತ್ತೇರು. ಅಂಚೆನೆ ರಾವೋ ರಾವು ಕೊರೊಂದು ರಾವಾರೇನೆ ಕೇನುಜಲ್ ಕೈಕ ಕಜೀದಿಲ ಕೊರೊಂಗು ದಿಯಾರೇನೆ ಕೇನುಜಲ್. ಪನ್ಪಿನ ಪಾರ್ದನ ಹಗುರ ಆಯಿನ ಮನಸ್ಸಿನ ಉಲ್ಲಾಸುಡು ರಾವುಲೇಕ ಮಲ್ತೊಂದಿತ್ತಂಡು. ಒಂದು ಪೂರ ಪಂಡಿ ಬಾಯಿಗ್ ಕೇಂಡಿ ಕೆಬಿಕ್ ಉಲ್ಲಾಸ ಕೊರೊಂದಿತ್ತಂಡು. ಬೇಲೆದ ಬೇಜರನ ಮರಪಾವೊಂದಿತ್ತಂಡು. ಬುಲೆಯಿನ ಕೇನು ಕೊಯ್ಪುನ ಪಡಿಕ ನೋಪುನ ಬಾರದ ರಾಶಿನು ತೂಪುನ ಬೈತ ಮೊಟ್ಟೆನು ಮೊಟ್ಟುನ ಬೇಲೆದ ಕಲೆ ತುಳುವೆರೆಗು ತೆರೆದಿತ್ತಂಡು. ಅರಿಬಾರ್ ಹಾಳಾವಂದಿನ ಲೆಕ್ಕ ಮುಡಿ ಕಟ್ಟದ್ ಕದಿಕೆ ಪಾರ್ದ ರಕ್ಷಣೆ ಮಲ್ಪನ ವಿದ್ಯೆಲ ಹಿರಿಯಕ್ಲೆಗು ತೆರೆದಿತ್ತಂಡು. ಸಾಂಪ್ರದಾಯಿಕವಾಯಿನ ಕೃಷಿತ ರೂಪನು ತೆರಿಂಡ ಐಟು ಒಂಜಿ ವಿಜ್ಞಾನ ಉಂಡೊಂದು ತೆರೆದು ಬರ್ಪುಂಡು. ಬಿತ್ತು ಬರಿಯರಿಗು ದೀಪುನ ಕ್ರಮ ಅರಿಬಾರಿನ ರಕ್ಷಣೆ ಮಲ್ಪುನ ರೀತಿ ಇಂಚ ಪೂರ ವಿಷಯಡುಲ ಕೃಷಿಟು ವಿಜ್ಞಾನ ಉಂಡು. ಕಂಡುಗುಪಾಡುನ ಕಿದೆಗೊಬ್ಬರ ಬೊಣ್ಯ ಬೆನ್ನಿದ ಬುಲೆಚ್ಚಿಲ್ಗ ಕಾರಣ ಆಪುಂಡು. ವರ್ಷದ ಬೆತೆಬೇತೆ ತಿಂಗೊಳ್ಡು ಬರ್ಪುನ ಆಚರಣೆಲು ಕೃಷಿಟ ಒಟ್ಟುಗೂ ಸಂಬಂಧ ಇಪ್ಪುನವಾದುಂಡು. ತಗ್ಗಿ ಕಂಡಗು ಮೂಜಿ ಬುಳೆ ಪನ್ಪಿ ಪಾತೆರದ ಲೆಕ್ಕನೆ ತಾಳ್ಮೆಡು ರಿಷಿನ ಜ್ಞಾನೊಡು ಬುಳೆ ಬುಳೆ ಪಾದು ಬದುಕು ಕಟ್ಟಿಯಿರು. ನೇತ್ರಾವಧಿದ ಸುಡೆತ್ ಏತೋ ನೀರು ಪರತು ಪೋತುಂಡು. ಕಾಲ ಬದಲಾತಂಡು ಬದುಕುದ ಶೈಲಿಡ್ಲ ಪೊಸತೀರು ಒಡೆತು ಬೈದಂಡು. ಬಂಜಿಗು ನುಪ್ಪು ಪಾಡ್ಯರೆ ಕುಂಟು ಈತೇ ಇನಿತ ಜೀವನೊಡು ಅಗತ್ಯ ಅತ್ ಅರಿಬಾರದ ಬುಲೆನ ನಂಬುದು ಬದುಕರೆ ಸಾಧ್ಯ ಇಜ್ಜಿ. ಅಂಚಾದ್ ಕಲ್ತಿನ ಜವನಿರು ಪೇಂಟೆದ ಸಾದಿ ಪತ್ತೊಂದುಲ್ಲೇರು. ಅರಿಬಾರದ ಕಾಯಿ ಕಜಿಪುದ ಕಂಡೊಲು ರಬ್ಬರ್ ಬಜ್ಜೇದ ತೋಟ ಅದ್ ಪರಿವರ್ತನೆ ಆತಂಡು. ಮಲಮಲ್ಲ ಕಂಡೊಲಿಗ್ ಕೆಂಪು ಮಣ್ಣು ಬೂರ್ದುಂಡು. ಎನೆಲು ಸುಗ್ಗಿ ಕೊಳಕೆ ಮೂಜಿ ಬುಳೆ ಆವೊಂದಿತ್ತಿನ ಕಂಡೊಲೆಡು ಆಕಾಶಗು ಎಕ್ಕುನ ಕಟ್ಟನೊಲು ಲಕ್ಕದುಂತುದುಂಡು. ಮಾ ತೆರ್ಲ ಕೈ ನಿಲಿಕೆ ದುದ್ದುದಂಚಿ ಮೋನೆ ಪಾರ್ದಿರ್. ಅಂಚಂಡ ಬಂಜಿದ ಬಡವ ಅರಪಾವುನ ಆಹಾರ ಬುಳೆಕುಲು ನಮಕ್ ಬೊರ್ಚ. ಮಾ ತೆರ್ಲ ಪೇಂಟೆ ದಂಚಿ ಮೋನೆ ಪಾಡಿಯರಂಡ ಆಹಾರದ ಉತ್ಪಾದನೆ ಮಲ್ಪುನ ಕುಲಿಯರ್. ಭವಿಷ್ಯದ ದಿನಕುಲೆಡು ಆಹಾರದ ಕೊರತೆ ತೋಜಿದು ಬತ್ತದು ಒರಿಯನೊರಿ ಒಯ್ತದು ತಿನ್ಪುನ ಕಾಲ ಬರಂದಾ ಪನ್ಪಿನ ಚಿಂತನೆ ನಮ ಮಲ್ಪುಡು. ಬದಲಾಯಿನ ಈ ಕಾಲಘಟ್ಟದು ಸಾಂಪ್ರದಾಯಿಕ ಕೃಷಿನ ನಂಬದು ಬದುಕರೆ ಸಾಧ್ಯ ಇಜ್ಜಿ. ಆಂಡ ಹಿರಿಯಕ್ಲೇನ ವಿಜ್ಞಾನೊಲೆಗ್ ಹೊಸ ಕಾಲದ ತಂತ್ರಜ್ಞಾನನು ಸಮರ್ಥವಾದು ಬಳಕೆ ಮಲ್ಪುಡು. ಬೆನ್ನಿದ ಬೇಲೆದ್ಲಾ ಬದುಕು ಕಟ್ಟೊಲಿ ಪನ್ಪಿನ ಸತ್ಯನು ಜನ ಮಂದಿಗೆ ತೆರಿಪಾದುಕೊರುಡು. ಕಡಿಮೆ ಖರ್ಚಿದು ಎಡ್ಡೆ ಬುಳೆದೆತ್ತದ ಬಂಜಿ ನಿಲಿಕೆ ಉಂಡುದು ಬದುಕುಲೆ ಕಾವುಡು. ಅಗತ್ಯಗ ಬೋಡಾಯಿನ ಖರ್ಚಿ ಮಲ್ಪುನ ಶಕ್ತಿ ಬೊಕ್ಕ ಸ್ವಾಭಿಮಾನ ಕೃಷಿಕಗು ಬರಡು. ಆಹಾರ ಬೆಳೆತ ಒಟ್ಟಿಗೆ ವಾಣಿಜ್ಯ ಬುಳೆಲ ಬುಳೆಪಾವುಡು. ಸರಿಯಾಯಿನ ಮಾರುಕಟ್ಟೆದ ವ್ಯವಸ್ಥೆಲಾ ಬೋಡು. ಬೆಂದಿನಾಯಗ್ ನ್ಯಾಯವಾಯಿನ ಬಿಲೆಲಾ ತಿಕ್ಕೊಡು. ಬಡವುದ ಸೂತೆಕ್ಕವನ ಕೃಷಿಗೆ ಮರಿಯಾದಿದು ಬದುಕುನ ವಾತಾವರಣನ ನಮ ಸೃಷ್ಟಿ ಮಲ್ಪೊಡು. ನಮ್ಮ ದೇಶದ ನೂಡೆದ್ ಎಲ್ಪ ಜನಕುಲು ಬೆನ್ನಿನ ಅವಲಂಬಿತರಾದುಲ್ಲೇರ್. ಆಂಡ ಐಕ್ ಸರಿಯಾಯಿನ ಮರ್ಯಾದೆ ತಿಕ್ಕಂದೆ ಜನಕುಲು ಪೇಂಟೆ ದಂಚಿ ಮೋನೆ ಪಾರ್ದಿರ್. ಕಾಲ ಇಡಮುಟ ಎತ್ತದಂಡ್. ಈ ಪರಿಸ್ಥಿತಿ ಬರೆಯರೆ ಕಾರಣದಾದಂದು ನಮ ತೆರಿಯುಡು. ದುಂಬು ಐನು ಮುಡಿ ಅರಿಮಾರಂಡ ಒಂಜಿ ಪವನ್ ಬಂಗಾರ ತಿಕ್ಕೊಂದಿತ್ತಂಡ್. ಇನಿ ತಿಕ್ಕುಂಡ ಇನಿ ಇರುವತ್ತೇನು ಮುಡಿ ಅರಿಮಾರಂಡ ಒಂಜಿ ಪವನ್ ಬಂಗಾರ ತಿಕ್ಕೊಂಡು. ದುಂಬು ರಡ್ಡು ಸೇರ್ ಅರಿ ಒಂಜು ದಿನತ ಪಡಿ. ಇನಿ ರೈತೆ ಒಂಜು ದಿನತ ಪಡಿ ಕೊರಿಯರೆ ಪದ್ನೈನು ಸೇರ್ ಅರಿಮಾರೋಡು. ಈ ರಡ್ಡು ವಿಷಯ ತೂನಗ ನಮಕ್ ತೆರಿಯುನು ದಾದ ಪಂಡ ರೈತೆ ಬುಲೆಪಾಯಿನ ಸುತ್ತುಗು ಸರಿಯಾಯಿನ ಬುಲೆ ಇಜ್ಜಿ. ದುಂಬು ದಿತ್ತಿನ ಅರಿತ ಬಿಲೆ ಬಂಗಾರದ ಬಿಲೆ ಒಂಜೇ ಅನುಪಾತದು ಬೈದಿಜಿ. ಅಂಚೆನೆ ಅರಿತ ಬಿಲೆಕ್ ಸರಿಯಾದಿನ ಪಡಿತ ಅನುಪಾತಲ ಬೈದಿಜಿ. ಬಂಗಾರದ ಬಿಲೆ ಅಂಚೆನೆ ಅರಿತ ಬಿಲೆ ಒಂಜೇ ಲೆಕ್ಕ ಇತ್ತುದುಂಡ ಇನಿಕಲ ಬೆನ್ನಿದಾಯಗ ಮರ್ಯಾದೀತುದು. ಬಿಲೆ ಜಾಸ್ತಿ ಇತ್ತುದುಂಡ ರೈತೆ ಜಾಸ್ತಿ ಬುಲೆಲ್ಲ ಬುಲೆತುವೆ. ಈ ವಿಷಯಡು ಸರಕಾರ ತತ್ತುದುಂಡ. ಅವು ಕೈಗಾರಿಕೆಗೂ ಮಾತ್ರ ಒತ್ತು ಕೊಡ್ದು ರೈತನಂಚಿ ತೂಯಿಜಿ. ಸರಕಾರ ಕೈಗಾರಿಕೆಗೂ ಕೊರ್ತಿನಾತ್ ಪ್ರಾಮುಖ್ಯತೆನ ಕೊರುಂಡ ಒಂದು ಖಂಡಿತ ಸರಿಯಾವರೆ ಸಾಧ್ಯ ಉಂಡು. ಇನಿ ಟೊಮೆಟೊ ಬೆಲೆ ಪೌನ ರೈತಗ್ ಒಂಜಿ ಕಿಲೋಕು ಮೂಜಿ ರೂಪಾಯಿ ತಿಕ್ಕೊಂದುಂಡು. ಆಂಡ ಐನೇ ಅಂಗಡಿಡು 30 ರೂಪಾಯಿಗೆ ಮಾರುವೀರ್. ಅಪಂಡ 27 ರೂಪಾಯಿ ಒಡೆ ಪೋಂಡು ಅವು ದಲಾಲಿನ ಕೈ ಸೇರುಂಡು. ನೆನ್ನ ಸರಕಾರ ತಡೆಯುಡು. ಅಂಚೆನೆ ರೈತೆಲ ಇತ್ತದ ಹೊಸ ತಂತ್ರಜ್ಞಾನನು ತೆರಿಯೊಂದು ಅವೆನ್ಲ ಸೇರ್ಸಾದ್ ಕಡಿಮೆ ಜಾಗಡ್ ಕಡಿಮೆ ಖರ್ಚಿಡ್ ಜಾಸ್ತಿ ಬಿಳೆ ಬಿಳೆ ಪಾವುಡು. ಒಂತೆ ನೀರು ಖರ್ಚಿ ಮಲ್ತದ ಜಾಸ್ತಿ ಬಿಳೆದೆಪ್ಪುಡು. ಟಿಲ್ಲರ್ ಟ್ರ್ಯಾಕ್ಟರ್ ಹಾರ್ವೆಸ್ಟರ್ ಇಂಚ ಮಿಷನ್ಲೇನ ಉಪಯೋಗ ಮಲ್ತದ ಆಯ್ನಾತ್ ಕೆಲಸದಕ್ಲೇನ ಖರ್ಚಿಲೆನ್ಲ ಸಮಯದ ಉಳಿತಾಯೊನ್ಲ ಮಲ್ಪುಡು. ಒಂಜಿ ಬುಳೆ ಬುಳೆ ಪಾಂದೆ ಬೆರಕೆ ಬುಳೆ ಬುಳೆ ಪಾವುಡು. ಬಾರ್ದೊಟ್ಟುಗು ಪದೆಂಗಿ ಉರ್ದು ಕುಡು ಒಂದೆನ್ಲಾ ಬುಳಿಪಾವಲಿ. ಒಂತೆ ಕಂಗದೀದ್ ಒಂತೆ ತಾರೆ ನೆತ್ತೊಟ್ಟುಗು ಬಾರ್ ಗೋಂಕು ಕುಕ್ಕು ಪೆಲಕಾಯಿ ಕಾಯಿ ಕಜಿಪುನ ಒಂದೇನು ಮಾತ ಬುಳೆಪಾವನ ಬಿರ್ಸಾದಿಗೇನು ಮಲ್ಪೋಡು. ಇನಿ ರೈತೆ ಸರಕಾರದ ದುಡ್ಡು ಕೇನುಜೆ ನೀರು ಕೇನುಜೆ ಕರೆಂಟ್ಲ ಕೇನುಜೆ. ಆಂಡ ನಿಜವಾದ ಆಯಿ ಕೇನನ್ನು ದಾದ ಪಂಡ ಆಯಿ ಬುಳೆಪಾಯಿನ ಬುಳೆಕ್ ಸರಿಯಾಯಿನ ಬುಳೆ ಕೊರಡೊಂದು ಮಾತ್ರ. ಈತ ಪಾತ್ರ ಪಂಡದ ನನ್ನ ಡಿಜಿಟಲ್ ಇಂಡಿಯಾದ ಬಗ್ಗೆ ಪಾತ್ರ ಉಲ್ಲೇರ್ ರೇಷಲ್ ಫೆರ್ನಾಂಡಿಸ್. ಐ ರೇಷಲ್ ಫೆರ್ನಾಂಡಿಸ್ ಆಫ್ ಆಳ್ವಾಸ್ ಕಾಲೇಜ್ ವಾಂಟ್ ಟು ಸ್ಪೀಕ್ ಅಂಡ್ ಶೇರ್ ಮೈ ಒಪಿನಿಯನ್ಸ್ ಆನ್ ದಿ ಡೈನಾಮಿಕ್ ಟಾಪಿಕ್ ದಟ್ ದಿ ಕಂಟ್ರಿ ಹ್ಯಾಸ್ ದ ಗ್ಲೋರಿ ಅಂಡ್ ಅಕಂಪ್ಲಿಷ್ಮೆಂಟ್ಸ್ ಓವರ್ ಇಟ್ ದಟ್ ಈಸ್ ಡಿಜಿಟಲ್ ಇಂಡಿಯಾ. ದಿ ಎಕ್ಸಲೆನ್ಸ್ ಆಫ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಅ ಟರ್ನಿಂಗ್ ವೀಲ್ ಆಫ್ ಸಕ್ಸಸ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಕಂಟ್ರಿ ಇಂಡಿಯಾ. Through the moving phases of various transformation during the times has moved through various phases of development. The gradual process where the innovativeness began from the ancient times through many experiments has moved towards the progress with the stroke of enhancing the skills and upgrading the resources with efficiency at modern times. The citizens are the valuable asset of the nation who require to provide an active citizenship for the excellence of the country. Gopalakrishna Gokhale once said, "It does not take quite long for patience to manifest into intelligence. The seed of development turns into a tree of progress with the better nourishment of reimagining the techniques which yields the sweet fruits of achieving the intelligence

ಮಗೆ ಅಂಚೆ ಭಾರತನ ಕೆಲಲೆ ಅನೇಕ ಸಾಧನೆ ಬಗ್ಗೆ ಚಾರ್ ಬೋಳ್ ಬೋಳೊಲೆ ಹೈತು ಉಪಸ್ಥಿತ ಸುರುವೇಸ್ ಸಂಪನ್ಮೂಲ ನವೀಕರಣ ಮಂಟ್ಲೆತ್ರ ಕಾಯಿ ಹೆ ಸಂಪನ್ಮೂಲ ಮಂಟ್ಲೆತ್ರ ಕಾಯಿ ಮಣೋನ್ ಬಗುಂಚೆ ತಲ್ತರ್ ಅಂಚೆ ಪರಿಸರಂತ್ ಅಸೊಂಚೆ ಪಾಣಿ ವಾರೆ ಸೌರಶಕ್ತಿ ಮಗೆ ಅನೇಕ ಅನೇಕ ತರಚೆ ಶಕ್ತಿ ಕೈಲ್ ಗಾವ್ತೋ ಹೆಸ್ ಅಮಿ ಸಂಪನ್ಮೂಲ ಮಣೋನ್ ಮಣ್ತೋ ಹೆ ಸಂಪನ್ಮೂಲ ಅಮಿ ಅಂಚೆ ದಿನನಿತ್ಯ ಬಳಕೆಸ್ ಹವೆ ಅಂತ ಹೆ ಅಮಿ ಬಳಕೆ ಕರುಂಚೆ ನೈಂಚುನು ಅತ್ತಚೆ ತಂತ್ರಜ್ಞಾನ ಬಳಸೆನ್ ಹೆ ಮರುಬಳಕೆ ಕರೋತಿ ಅಂಚೆ ಪರಿಸರಂತ್ ನವೀಕರಣ ಕರುಳೆ ಹೊಂಚೆ ವಸ್ತು ಸೋಡುನು ಕರುಳೆ ಹೊಯ್ನತ್ತಲೆವು ಸುಮಾರು ಸಂಪನ್ಮೂಲ ಸತ್ ಹೆಂತ್ ಮುಖ್ಯ ಹೋಣ್ ಪ್ಲಾಸ್ಟಿಕ್ ಪೇಪರ್ ಮಗೆ ಅಂಚೆ ಪರಿಸರಂತ ಗಾವಂಚೆ ಕಚ್ಚಾ ತೈಲ ಅಸಲೆ ಅಮಸ್ ಪುನರ್ಬಳಕೆ ಕರ್ಲೆ ಹೊಣ್ಣೆ ಹೆ ನಾಶ್ ಹೊಂಚೆ ಭೆ ಅಮಸ್ ಅಸ ಅತ್ತ ನವೀಕರಣ ಕರುಳೆ ಹೊಂಚೆ ಸಂಪನ್ಮೂಲಂತ್ ಅನೇಕ ಉದಾಹರಣೆ ಸತ್ ತೆಂತ್ ಸೌರಶಕ್ತಿ ಮಗೆ ವಾಯುಶಕ್ತಿ ಮುಖ್ಯ ಹೋಣ ಅಸತ್ ಸುರುವೆಸ್ ಸೌರಶಕ್ತಿ ಸೌರಶಕ್ತಿ ಅಂಚೆ ಭಾರತಂತ್ ಬಗ್ಗಿನ ಹರಡೊಂಚೆ ಮಗೆ ದಿವಸ್ ಜಾನ್ಸೆಚ್ ಉಗತ ಸೊಂಚೆ ಅಮಿ ಬಗೋತಿ ಸೌರಶಕ್ತಿಂದು ಮುಖ್ಯ ಹೋಣ ಸೋಲಾರ್ ಪ್ಲೇಟ್ಸ್ ಮೊಣೊಂಚೆ ತಂತ್ರಜ್ಞಾನ ಕಾಯಸ ಹೆ ಅಮಿ ಉಪಯೋಗಿಸೇನ ಸೂರ್ಯಚೆ ಕಿರಣ ಕಾಯಸತ್ ಎ ಸೋಲಾರ್ ಪ್ಲೇಟ್ಸ್ ಅಂತ ಒಟ್ಟು ಕೊರುಣ ಅಮ್ಮ ಸಾವೇಜಲಲೆ ಕರೆಂಟ್ ಹೊಂದೆ ಮಗೆ ಉಷ್ಣ ಶಕ್ತಿ ಹೊಂದೆ ಅಸಲೆ ಅಮಸ ಉತ್ಪತ್ತಿ ಕೊರತಿ ಪ್ರಪಂಚ ಅಂತ ಅಂಚೆ ಅಂಕಿಅಂಶ ಬೆಟ್ಲೆದರ್ 2019 ಚೆ ಅಂತ್ಯ ಅಂತ ಸುಮಾರು 627 ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಜಲಂತೆ ತಸೆಚ್ ಪುಡೆಸ್ 2021 ಸು 25 ಸೋರ್ ಸುಮಾರು 125 ಗಿಗಾವ್ಯಾಟ್ ತಿತ್ತೆ ಉತ್ಪತ್ತು ಹೋನ್ಸೆ ಮೊಣಂಚೆ ಏಕ ಗುರಿಯಸ ಭಾರತ ಪ್ರಪಂಚಂತ್ ಸೌರಶಕ್ತಿ ಉತ್ಪತ್ತಿ ಕರುಂಚಂತ್ 5ನೇ ಸ್ಥಾನ ರಸ್ಲೆತರ್ ತಚನದ್ದಿ ಯುಎಸ್ಎ ಜಪಾನ್ ಜರ್ಮನಿ ಮಗೆ ಚೀನಾ ದೇಶ ಸತ್ ಭಾರತಚೆ ಸುಮಾರು ಭಾಗಸ್ ಏಕ ದಿವಸಂತ್ ಏಕ ಗಂಟೆ ಚೆಲ್ಯಾಕರ್ ಸುಮಾರು 4-7 ಕಿಲೋವ್ಯಾಟ್ ತಿತ್ತೆ ಸೂರ್ಯಚ ಕಿರಣ ಅಮಸ್ ಏಕ ಸ್ಕ್ವೇರ್ ಮೀಟರ್ಸ್ ಗಾವತಸ ಅಸೆಚ್ ಏಕ ವರ್ಕ್ ಅಂತ್ ಅಮಸ್ ಸುಮಾರು 250 ಸು 300 ಘಿಮಚ ದಿವಸ ಗಾವತಸ ಭಾರತಚೆ ಪಶ್ಚಿಮ ಭಾಗಂತ್ ಮುಖ್ಯವಣ ಪಶ್ಚಿಮ ರಾಜಸ್ಥಾನಂತ್ ಅಮಸ್ ಅಧಿಕೋಣ ಎ ಸೌರಚ ಕಿರಣ ಕಯಸತ್ ಗಾವತಸತ್ ಮಗೆ ಅಂಚೆ ಈಶಾನ್ಯ ಭಾಗಂತ್ ಅತಿ ಉಣೆ ಕಿರಣ ಗಾವಂಚೆ ಪಾವಡಸ ಅತ್ತ ಪುಡೆ ವಾಯುಶಕ್ತಿಚ ಬಗ್ಗೆ ಬೋಳಂಚೆ ತರ್ ಹ್ಯಾವೋ ಏಕ ಅಮಸ್ ಮುಖ್ಯ ಹೋಣಾವೆಜಲ್ಲೆ ಸಂಪನ್ಮೂಲ ಸ ವಾಯುಶಕ್ತಿ ಅಮಸ್ ವಿಂಡ್ ಟರ್ಬೈನ್ಸ್ ಮೊಣಂಚೆ ತಂತ್ರಜ್ಞಾನ ಕಾಯಸ ಹೇಬಳ್ಸೆನ್ ಅತಿ ಎತ್ತರ ಪ್ರದೇಶ ಮಂಡ್ಲೆತರ್ ಬೆಟ್ಟ ಹೊಂದೆ ಗುಡ್ಡ ಹೊಂದೆ ತಸೆಚ್ ಅತಿ ಉಗಡೆ ಪಾವುಡು ಮಂಡ್ಲೆದರ್ ಸಮುದ್ರಚೆ ಸಾಗರಚೆ ತಟಂತ್ ಅಳವಡಿಸೆಂಚನ್ ಅಮಸ್ ಚೊಕ್ಕೊಡು ಉಪಯೋಗ ಮಗೆ ಅಧಿಕ ಲಾಭದಾಯಕವನ್ನು ಗಾವ್ತ ವಾಯು ದೃಷ್ಟಿ ವರದಿಚ ಪ್ರಕಾರ 2050 ಹೊಂತಾನ್ಲೆ ಅಂಚೆ ದೇಶಂತ್ ರಾಜ್ಯ ರಾಜ್ಯಸ್ ಗ್ರಾಮ ಗ್ರಾಮಸ್ ಹೆ ವಿಂಡ್ ಟರ್ಬೈನ್ಸ್ ಮಣಂಚೆ ತಂತ್ರಜ್ಞಾನ ಅಳವಡಿಸಲೆ ಮಣೋನ್ ಏಕ ಗುರಿಯಸ ಮಗೆ ಪ್ರಪಂಚಚೆ ಅಂಕಿಅಂಶ ಬೆಟ್ಲೆದರ್ ಅಂಚೆ ಭಾರತ್ ಸುಮಾರು 38.79 ತಿತ್ತೆ ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಕರುಣ 4ನೇ ಸ್ಥಾನ ರಸ್ಲೆದರ್ ಚೈನಾ 1ನೇ ಸ್ಥಾನ ರಸ ಅತ ಎಚೆ ಅಡೆತಡೆಚೆ ಬಗ್ಗೆ ಬೋಳಂಚೆದರ್ ಅಂಚೆ 2020 ಆಯಲ್ಲೆ ಕೊರೋನಾ ಸಾಂಕ್ರಾಮಿಕ ಚದರ್ನ್ ಯಾ ಶಕ್ತಿ ಉತ್ಪತ್ತಿ ಕರುಳೆ ಅಸಲ್ಲೆ ಬಂಡವಾಳ ಕಾಯಸ ವರ್ಕ ಜಾನ್ಸೆಚ್ ಉಣೆವಂತಸ 2020 ಮಗೆ ತಚನ ಅದ್ದಿ ಅಸಲ್ಲೆ ಬಂಡವಾಳಚೆ ಅಂಕಿಅಂಶ ಬೆಟ್ಲೆದರ್ 39 ಬಿಲಿಯನ್ ಡಾಲರ್ ಇತ್ತೆ ಹೊಂತೆ ಪುಡೆ 2020 ಚ ಅಪ್ರಂತ್ ಅಂಕಿಅಂಶ ಬೆಟ್ಲೆದರ್ ಸುಮಾರು 10 ಬಿಲಿಯನ್ ಡಾಲರ್ ತಿತ್ತೆ ಉಣೆಜಲ ಅಂಚೆ ದೇಶಂತ್ ಹೆ ಶಕ್ತಿ ಸರಬರಾಜು ಕರುಂಚೆ ಕಾಯಸ ಕ್ಷಮತೆ ಬದಲ್ ದೇಶ ಚೈತ್ಯ ನಾಯ್ಸ ಹ್ಯಾವೋ ಅಮಸೆಕ್ ಬಾರಿ ಹಿನ್ನಡೆ ಮಗೆ ಪುಡೆ ಅಂಚೆ ವಿಂಡ್ ಟರ್ಬೈನ್ಸ್ ಮೊಣಂಚೆ ತಂತ್ರಜ್ಞಾನ ಕಾಯಸ ಹೆ ಯುರೋಪಿಯನ್ ದೇಶನ್ಸು ಅಮಿ ಅಳವಡಿಸಂಗಿಟ್ಲಸ ಅಂಚೆ ಬದಲಚ್ಚೇಕ ತಂತ್ರಜ್ಞಾನ ಮೊಣನ್ ಅಥವಾ ಸೋದುಂದರ್ಲೆ ಜಲ್ನೈಸ ಹ್ಯಾವೋ ಅಮಸೆಕ್ ಬಾರಿ ಪೆಟ್ಟು ಮೊಣತಿ ಅತ ಹೆ ಅಡೆತಡೆಸ್ ನಾಶ ಹೊಂಚಿತರ್ ಅಮಿ ಕಾಯ್ಕರುಳೆ ಹೆ ವಿಷಯಚೋರು ಬೋಳಂಚೆತರ್ ಅಂಚೆ ತಂತ್ರಜ್ಞಾನ ಕಾಯ್ಸ ಅದ್ದಿ ಬೆಳವಣಿಗೆ ಹೊಂಸೆ ಉತ್ತುಂಗಸ್ ಉಗೊನ್ಸೆ ಅಮಸ್ ಎ ಶಕ್ತಿ ಉತ್ಪತ್ತಿ ಕರುಳೆ ಗಾವಂಚೆ ಸಾಧನ ಕಾಯಸತ್ ಅತಿ ಉಣೆನಿ ಮಗೆ ಸುಲಭ ರೀತಿನಿ ಗಾವಂಚೆ ಮಾದರಿ ಹೊಂಸೆ ಅಂಚೆ ಭಾರತಚೆ ಟ್ಯಾಕ್ಸ್ ಕಾಯಸ ಎ ವಸ್ತುಚೆವರು ಏಕ ಟ್ಯಾಕ್ಸ್ ಕಾಯಸ ಜಲ್ತಿತ್ಯ ಉಣೆ ಕರುಣು ಅಸಲೆ ಶಕ್ತಿ ಉತ್ಪತ್ತಿ ಕರುಂಚೆಸ್ ಅಧಿಕ ನೆರವು ಕರುಣ್ ದೇವಳೆ ಮಗೆ ಅತ ಪುಡೆ ಅಂಚೆ ಭಾರತನಕೆಲ್ಲ ಸಾಧನೆ ಚ ಬಗ್ಗೆ ಬೋಳಂಚೆದರ್ 3600 ಗ್ರಾಮಂತ್ ಮುಖ್ಯ ಹೋಣ ಲಡಾಕ್ ಮಗೆ

ಭವಿಷ್ಯದ ಸಾಂಕ್ರಾಮಿಕ ಸನ್ನಿವೇಶಗಳಿಗೆ ವಿದ್ಯಾರ್ಥಿಗಳನ್ನು ತಯಾರಿಸಲು ಆನ್ಲೈನ್ ಅಕಾಡೆಮಿಕ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ